ರಾವ ಗೆದ್ದೆ ಕುಂತು ಕುಣಗುಲ ಗೆದ್ದೆ ನಿಂತು ಮಾಗಿಡಿ ಗೆದ್ದೆ ಮಾತಾಡಿ ಗೆದ್ದೆ ಮೊದಲೆಯ ಮಾತಾಡಿ ಗೆದ್ದೆ ಮೊದಲೆಯ ಕೋಡಳ್ಳೆ ಜೂಜಾಡಿ ಗೆದ್ದ ಹುಡುಗಿನ ಗೆದ್ದೆ ಕುಂತು ಕುಣಗುಲ ಗೆದ್ದೆ ನಿಂತು ಮಾಗಿಡಿ ಗೆದ್ದೆ ಮಾತಾಡಿ ಗೆದ್ದೆ ಮೊದಲೆಯ ಮಾತಾಡಿ ಗೆದ್ದೆ ಮೊದಲೆಯ ಕೋಡಳ್ಳೆ ಜೂಜಾಡಿಗಿಲ್ಲ ಗೆದ್ದೆ ತಿನ್ನತ್ತೆ ನಿರಿಗೋ ತಿನ್ನತ್ತೆ ನಿಜವಲ್ಲ ದುರ್ಗಾವ ತಡವಾದ ರತ್ತೆ ವೈದ್ಯ ತಡವಾದ ರತ್ತೆ ವೈದ್ಯ ವೈದ್ಯ ಗಿಡಿ ತಂದ ನೀರು ಶಿರಾವೋ ತಿನ್ನತ್ತೆ ನಿರೋ ತಿನ್ನತ್ತೆ ನಿಜವಲ್ಲ ದುರ್ಗಾವ ತಡವಾದ ರತ್ತೆ ವೈದ್ಯ ತಡವಾದ ರತ್ತೆ ವೈದ್ಯ ವೈದ್ಯ ಗಿಡಿ ತಂದ ನೀರು